ಕೈಗೆ ಅನ್ನವಿಡೋ ದೇವರಿಗೆ. ಕೇಳಿ ಕಾರ್ಯಕ್ರಮ ಹಸಿರು ಸಿರಿ. ಬಸಿರಲಿ ಹುಟ್ಟಿ ದೇವರಿನ ಬಂಡಿಯ ಕಟ್ಟಿ ಹಸಿರೇ ಉಸಿರು ಎಂದು ಸಾರುವ ಕೊಡುಗೈ ದೊರೆಯುವನು. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಹಸಿರು ಸಿರಿ ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಯಂತ್ರೋಪಕರಣಗಳ ಮಹತ್ವ, ಈ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಟಿ ನಾರಾಯಣ ಸ್ವಾಮಿ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಯಂತ್ರೋಪಕರಣಗಳ ಮಹತ್ವ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಇವತ್ತು ಯಂತ್ರಗಳನ್ನ ಬಿಟ್ಟು ಕೃಷಿಯನ್ನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಂತ್ರಗಳಿಲ್ಲದೆ ಕೃಷಿಯನ್ನ ಮಾಡ್ತೀನಿ ಅಂತ ಅಂದ್ರೆ ಅದು ಲಾಭದಾಯಕವಾಗಿ ಇಲ್ಲ. ಹೀಗೆ ಈ ಕಾರಣದಿಂದಾಗಿ ಇವತ್ತು ಅನೇಕ ಬೆಳೆಗಳನ್ನೇ ಬೆಳೆಯುವುದನ್ನ ಬಿಟ್ಟಿರುವಂತದ್ದನ್ನು ಕೂಡ ನಾವು ಗಮನಿಸಬಹುದು. ಬಹಳ ಮುಖ್ಯವಾಗಿ ನಮ್ಮ ಮಲೆನಾಡು ಭಾಗದಲ್ಲಿ ಭತ್ತ ಒಂದು ಪ್ರಮುಖವಾದಂತಹ ಬೆಳೆ, ಅದು ಹೆಚ್ಚು ಹಣವನ್ನ ಬೇಡ್ತಾ ಇದೆ. ಅದರಿಂದ ಯಾವುದೇ ತರಹದ ಒಂದು ಉತ್ಪತ್ತಿ ಅಥವಾ ಲಾಭ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ಅನೇಕರು ಭತ್ತವನ್ನ ಬೆಳೆಯುವಂಥದ್ದನ್ನ ಕೈಬಿಟ್ಟಿದ್ದಾರೆ. ಆದರೆ ಯಾರು ಈ ಭತ್ತದ ಬೆಳೆಯಲ್ಲಿಯೂ ಕೂಡ ಯಂತ್ರಗಳನ್ನ ಅಳವಡಿಕೆಯನ್ನ ಮಾಡಿಕೊಂಡಿದ್ದಾರೋ ಅಂತಹವರು ಬಹಳ ಲಾಭದಾಯಕವಾಗಿ ಭತ್ತದ ಬೆಳೆಯನ್ನು ಕೂಡ ಮಾಡ್ತಾ ಇರುವಂಥದ್ದನ್ನ ನಾವು ಗಮನಿಸಬಹುದು. ಈ ನಿಟ್ಟಿನಲ್ಲಿ ಯಾವ್ಯಾವ ಬೆಳೆಯಲ್ಲಿ ಯಾವ್ಯಾವ ಭೂಮಿಯಲ್ಲಿ ಏನೆಲ್ಲ ಯಂತ್ರೋಪಕರಣಗಳನ್ನ ಬಳಕೆಯನ್ನ ಮಾಡಿಕೊಳ್ಳಬಹುದು ಅನ್ನುವಂತಹ ಒಂದು ಪರಿಚಯವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿಕೊಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಕೃಷಿ ಇಂಜಿನಿಯರಿಂಗ್ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಟಿ ನಾರಾಯಣ ಸ್ವಾಮಿ ಅವರು. ನಾರಾಯಣ ಸ್ವಾಮಿ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಕೃಷಿಯಲ್ಲಿ ಯಾಂತ್ರೀಕರಣ ಅಂತ ಅಂದ್ರೆ ಏನು, ಅದರಿಂದ ಏನೇನು ಪ್ರಯೋಜನಗಳು ಲಭಿಸುತ್ತೆ ಸರ್? ಕೃಷಿಯಲ್ಲಿ ಯಾಂತ್ರೀಕರಣ ಅಂದ್ರೆ ಕೃಷಿಯಲ್ಲಿ ಹೆಚ್ಚು ಹೆಚ್ಚು ಯಂತ್ರಗಳನ್ನ ಅಥವಾ ಮಿಷನ್ಸ್ ಅನ್ನ ಬಳಕೆ ಮಾಡೋದಕ್ಕೆ ಕೃಷಿ ಯಾಂತ್ರೀಕರಣ ಅಂತ ಹೇಳ್ತೇವೆ. ಈಗಾಗಲೇ ನೀವು ಹೇಳಿದಾಗ ಕೃಷಿ ಯಾಂತ್ರೀಕರಣದಲ್ಲಿ ಭತ್ತದಲ್ಲಿ ನಾವು ತಗೊಂಡಾಗ ಭತ್ತದಲ್ಲಿ ಪ್ರತಿಯೊಂದು ಹಂತದಲ್ಲೂ ಸಹ ಈ ಒಂದು ಭತ್ತದ ಕೃಷಿಯನ್ನು ಯಾಂತ್ರೀಕರಣ ಮಾಡಲಾಗಿದೆ. ಹೇಗೆ ಅಂತಂದ್ರೆ ಭತ್ತದಲ್ಲಿ ಬಹಳ ಮುಖ್ಯವಾಗಿ ಸಸಿ ಮಡಿ ನೆಡೋದಾಗ್ಬೋದು ಅಥವಾ ಸಸಿಯನ್ನು ನಾಟಿ ಮಾಡೋದಾಗ್ಬೋದು, ಮತ್ತು ಅದೇ ರೀತಿ ಸಸಿ ಮಡಿ ನಾಟಿನ ಮಾಡಿದ ನಂತರ ಬರುವಂಥ ಕಳೆ ನಿಯಂತ್ರಣ ಆಗ್ಬೋದು, ಅಂತರ ಬೇಸಾಯ ಆಗ್ಬೋದು, ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಕಟಾವ್ ಆಗ್ಬೋದು, ಅದನ್ನು ಒಕ್ಕಣೆ ಮಾಡಬಹುದಾಗ್ಬೋದು, ಪ್ರತಿಯೊಂದನ್ನು ಸಹ ನಾವು ಕೃಷಿಯಲ್ಲಿ ಭತ್ತದಲ್ಲಿ ಯಾಂತ್ರೀಕರಣಗೊಳಿಸಿದ್ದೇವೆ. ಸೊ ಈ ಯಂತ್ರಗಳನ್ನು ಬಳಸಿಕೊಂಡು ನಾವು ಕೃಷಿಯಲ್ಲಿ ಹೆಚ್ಚು ಹೆಚ್ಚಿಗೆ ನಮಗೆ ಸಾಕಷ್ಟು ಉಪಯೋಗಗಳಿದ್ದಾವೆ. ಈಗಾಗಲೇ ನೀವು ಹೇಳಿದಾಗ ಕೃಷಿಯಲ್ಲಿ ಹೆಚ್ಚು ಯಂತ್ರಗಳನ್ನು ಬಳಸೋದ್ರಿಂದ ನಾವು ಕೃಷಿ ಯಾಂತ್ರೀಕರಣ ಅಥವಾ ಮೆಕನೈಸೇಷನ್ ಅಗ್ರಿಕಲ್ಚರ್ ಅಂತ ಹೇಳ್ತೇವೆ. ಅಂದ್ರೆ ಯಂತ್ರಗಳನ್ನು ಬಳಸಿ ಕೃಷಿ ಮಾಡೋದು ಅಂತ ಇದರರ್ಥ. ಇದರಿಂದ ಮನುಷ್ಯ ಮತ್ತು ಅನೇಕ ವಿಧವಾದ ಪ್ರಾಣಿಗಳನ್ನ ಕೃಷಿಯಲ್ಲಿ ಬಳಸೋದು ಅಥವಾ ಅವುಗಳಿಂದ ಕೆಲಸಗಳನ್ನು ತೆಗೆದುಕೊಳ್ಳೋದು ಕಡಿಮೆ ಮಾಡಬಹುದು, ಮತ್ತೆ ಅದೇ ರೀತಿ ಕೃಷಿಗೆ ಬೀಳುವಂತಹ ವೆಚ್ಚ ಏನಿದೆ ಆ ವೆಚ್ಚ ನಾವು ಕಡಿಮೆ ಮಾಡ್ಕೋಬಹುದು. ಇದೇ ರೀತಿ ಈ ಪ್ರಾಣಿಗಳನ್ನು ನಾವು ಹೆಚ್ಚೆಚ್ಚಿಗೆ ಮಾಡಿದಾಗ ಖರ್ಚು ಸಹ ಜಾಸ್ತಿ ಆಗುತ್ತೆ, ಕಷ್ಟಕರವಾದ ಕೆಲಸ ಆಗ್ತದೆ, ಮತ್ತು ಸಮಯವನ್ನು ಸಹ ಹೆಚ್ಚು ಬೇಕಾಗ್ತದೆ. ಅದೇ ನಾವು ಯಂತ್ರಗಳನ್ನು ಉಪಯೋಗಿಸಿದಾಗ ಹೆಚ್ಚು ಸಮಯ ಉಳಿತದೆ, ಕಷ್ಟಕರವಾದ ಕೆಲಸಗಳನ್ನು ಮತ್ತು ಬೇಕಾದ ಕೃಷಿ ಚಟುವಟಿಕೆಗಳನ್ನು ಸಮಯಕ್ಕೆ ಸರಿಯಾಗಿ ನಾವು ಮಾಡಬಹುದು, ಅದು ಬಹಳ ಮುಖ್ಯ ಆಗ್ತದೆ. ಸೊ ಆದ್ದರಿಂದ ಯಂತ್ರಗಳಿಂದ ಕೃಷಿ ಕೆಲಸಗಳನ್ನು ಬಹಳ ವೇಗವಾಗಿ ಮತ್ತು ಸಮಯಕ್ಕೆ ಸರಿಯಾಗಿ ನಿಖರವಾಗಿ ಮನುಷ್ಯನಿಗೆ ಆಯಾಸ ಇಲ್ಲದಂತೆ ಮಾಡಬಹುದು. ಕೃಷಿಯಲ್ಲಿ ಆಧುನೀಕರಣ ಅಥವಾ ಆಧುನಿಕ ಯಂತ್ರಗಳನ್ನು ನಾವು ಬಳಸ್ತಾ ಇದ್ದೇವೆ, ಮತ್ತು ಯಂತ್ರ ಸಲಕರಣೆಗಳನ್ನು ಸಹ ಕೃಷಿ ಉತ್ಪಾದನೆಯಲ್ಲಿ ಹೆಚ್ಚಿಸ್ತಾ ಇದ್ದೇವೆ. ಸೊ ಈ ಎಲ್ಲ ಕೃಷಿಗಳ ಯಂತ್ರಗಳನ್ನು ಬಳಸೋದನ್ನು ನಾವು ಹೆಚ್ಚೆಚ್ಚಿಗೆ ತಿಳ್ಕೊಂಡು ನಮ್ಮ ರೈತರು ಸಮಯಕ್ಕೆ ಸರಿಯಾಗಿ ಈ ಕೃಷಿ ಚಟುವಟಿಕೆಗಳನ್ನು ಮಾಡಿಕೊಂಡು ಬಿತ್ತೋದಾಗ್ಬೋದು ಅಥವಾ ಭೂಮಿಯನ್ನು ಹದಗೊಳಿಸ್ಕೊಳ್ಳೋದಾಗಬಹುದು, ಕಳೆ ನಿಯಂತ್ರಣ ಮಾಡಬಹುದಾಗ್ಬೋದು ಅಥವಾ ಕೊಯ್ಲು ಮಾಡೋದಾಗ್ಬೋದು, ಹೀಗೆ ಕೃಷಿ ಚಟುವಟಿಕೆಗಳನ್ನು ಯಂತ್ರಗಳಿಂದ ಮಾಡಿ ಆದಾಯವನ್ನು ಹೆಚ್ಚಿಸ್ಕೊಳ್ಬೋದು. ಯಂತ್ರಗಳನ್ನು ಬಳಸೋದ್ರಿಂದ ಸರಿಯಾದ ಸಮಯಕ್ಕೆ ನಾವು ಕೃಷಿ ಚಟುವಟಿಕೆಗಳನ್ನು ಮಾಡಿಕೊಳ್ಳಬಹುದು, ಕೃಷಿ ಉತ್ಪಾದನೆ ಸಹ ಹೆಚ್ಚಿಸಿಕೊಳ್ಳಬಹುದು. ಕೃಷಿ ಯಾಂತ್ರೀಕರಣದಿಂದ ರೈತನಿಗೆ ಹೆಚ್ಚು ಲಾಭ ದೊರೆಯುತ್ತದೆ ಮತ್ತು ರೈತರು ಹೆಚ್ಚಿನ ಪ್ರದೇಶಗಳಲ್ಲಿ ನಿರಾಯಾಸಕವಾಗಿ ಕೃಷಿ ಚಟುವಟಿಕೆಗಳನ್ನು ಮಾಡಿಕೊಳ್ಳಬಹುದು. ಬಹಳ ಮುಖ್ಯವಾಗಿ ನಮ್ಮ ವಿದ್ಯಾವಂತರು, ಈಗ ನೋಡಿ ನಮ್ಮ ಕೃಷಿ ಕಾಲೇಜಿನಲ್ಲಿ ಸಾಕಷ್ಟು ಮಹಿಳೆಯರು ಅಂದರೆ ಹೆಣ್ಮಕ್ಳು ಹೆಚ್ಚೆಚ್ಚಿಗೆ ಬರ್ತಾ ಇದ್ದಾರೆ. ಹೆಚ್ಚಿನ ಪರ್ಸೆಂಟೇಜ್ ತೊಗೊಳ್ಳೋದವ್ರೆ ಶೇಕಡ 56% ನಮ್ಮಲ್ಲಿ ರೈತ ಹೆಣ್ಮಕ್ಳೇ ಇದ್ದಾರೆ. ಮತ್ತೆ ಹೆಚ್ಚಿನ ಪರ್ಸೆಂಟೇಜ್ ಇರುವಂತಹ ಹೆಣ್ಮಕ್ಳು ಸಹ ಬರ್ತಾ ಇದ್ದಾರೆ. ಆ ಕೃಷಿಯಲ್ಲಿ ಸಾಕಷ್ಟು ಸಂಶೋಧನೆಗಳಾಗ್ತಿದ್ದಾವೆ, ಸಾಕಷ್ಟು ಆವಿಷ್ಕಾರಗಳಾಗಿ ಹೆಚ್ಚು ಹೆಚ್ಚಿನ ಒಂದು ಸೌಲಭ್ಯಗಳನ್ನ ಕೊಡ್ತಾ ಇದ್ದಾವೆ. ಸೊ ಕೃಷಿಯನ್ನ ಒಂದು ಉದ್ದಿಮೆಯಾಗಿ ಸಹ ಈ ವಿದ್ಯಾವಂತ ಯುವಕ ಮತ್ತು ಯುವಕರು ಅದನ್ನು ಪಡ್ಕೊಳ್ತಾ ಇದ್ದಾರೆ. ಇದಿಷ್ಟು ಕೃಷಿ ಯಂತ್ರಗಳಿಂದ ಇರುವಂತಹ ಪ್ರಯೋಜನ. ನಮ್ಮ ಭಾರತ ದೇಶದಲ್ಲಿ ಈ ಯಾಂತ್ರೀಕರಣದ ವೇಗ ಬಹಳ ಮಂದಗತಿಯಲ್ಲಿ ಇರುವಂತದ್ದನ್ನ ನಾವು ಗಮನಿಸಬಹುದು. ಯಂತ್ರಗಳನ್ನೇನೋ ನೀವು ಹೊಸ ಹೊಸದಾಗಿ ಕಂಡಿಡ್ತಾ ಇದ್ದೀರಾ, ಆದರೆ ಅದನ್ನ ಅಳವಡಿಕೆಯನ್ನ ಮಾಡಿಕೊಳ್ಳುವಂಥದ್ದು ಬಹಳ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಇದಕ್ಕೆ ಏನ್ ಕಾರಣ ಅಂತೀರಿ? ನೋಡಿ, ಈಗ ನಾವು ಪಾಶ್ಚಿಮಾತ್ಯ ಒಂದು ದೇಶಗಳಿಗೆ ಹೋಲಿಕೆ ಮಾಡಿದಾಗ ನಮ್ಮಲ್ಲಿ ಕೃಷಿ ಯಂತ್ರಗಳನ್ನ ಬಹಳಷ್ಟು ಕಡಿಮೆ ವೇಗದಲ್ಲಿ ನಾವು ಅಳವಡಿಸಿಕೊಳ್ತಾ ಇದ್ದೇವೆ. ಇದಕ್ಕೆ ನಾನಾ ಕಾರಣಗಳಿದ್ದಾವೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಮ್ಮಲ್ಲಿ ಕೃಷಿಗೆ ಬೇಕಾದಂತಹ ಕೃಷಿ ಕಾರ್ಮಿಕರು ಬಹಳ ಸುಲಭವಾಗಿ ಸಿಕ್ಬಿಡ್ತಾರೆ. ಸೊ ಹಾಗಾಗಿ ಅದು ಒಂದು ಕಾರಣ. ಎರಡನೇದಾಗಿ, ಕೃಷಿಕರ ಆದಾಯ ಅಥವಾ ಆರ್ಥಿಕ ಪರಿಸ್ಥಿತಿ ಏನಿದೆ ಅದು ಬಹಳ ಕೆಳಮಟ್ಟದಲ್ಲಿದೆ ಅಥವಾ ಕಡಿಮೆ ಇದೆ ವೆಸ್ಟರ್ನ್ ಕಂಟ್ರೀಸ್ಗೆ ನಾವು ಹೋಲಿಕೆ ಮಾಡಿದಾಗ. ಸೊ ರೈತರ ಬಳಿ ಬಹಳಷ್ಟು ಕಡಿಮೆ ಕೃಷಿ ಭೂಮಿ ಸಹ ಇದೆ. ಇಲ್ಲಿ ನಮ್ಮಲ್ಲಿ ಇಳುವರಿ ಏನಿದೆ, ಸುಮಾರು ಅತಿ ಸಣ್ಣ ರೈತರು, ರೈತರು ಮತ್ತೆ ಮಧ್ಯಮ ಒಂದು ರೈತರು ಅಂದ್ರೆ ಬಹಳ ಹೆಚ್ಚಿಗೆ ಇದೆ. ಸುಮಾರು 78% ಅತಿ ಸಣ್ಣ ರೈತರು ಮತ್ತು ಸಣ್ಣ ರೈತರಿದ್ದಾರೆ. ಸೊ ಹಾಗಾಗಿ ನಮ್ಮಲ್ಲಿ ಇಳುವರಿ ಏನಿದೆ ಬಹಳ ಕಡಿಮೆ ಆಗ್ತಿದೆ. ಇದಕ್ಕೆ ನಾನಾ ಕಾರಣಗಳಿದ್ದಾವೆ. ಬ್ಯಾರಿಯರ್ಸ್ ಇರ್ಬೋದು ಅಥವಾ ಪ್ರತಿ ವರ್ಷ ಏನಾಗ್ತದೆ, ಇಳುವರಿ ಡಿವೈಡ್ ಆಗ್ತಾ ಇರ್ತದೆ. ಸೊ ಇದೆಲ್ಲ ಇರೋದ್ರಿಂದ ರೈತರಲ್ಲಿ ನಮ್ಮಲ್ಲಿ ಬಹಳ ಕೃಷಿ ಭೂಮಿ ತುಂಬಾ ಕಡಿಮೆ ಇದೆ. ಸೊ ಇಂಥ ಕೃಷಿ ಭೂಮಿಯಲ್ಲಿ ದೊಡ್ಡ ದೊಡ್ಡ ಯಂತ್ರಗಳನ್ನ ನಾವು ಬಳಸೋದು ಬಹಳ ಕಷ್ಟ ಆಗ್ತದೆ, ಮತ್ತೆ ದುಬಾರಿ ಕೃಷಿ ಯಂತ್ರಗಳು ಇದಾವೆ ಇವೆಲ್ಲನ. ಹಾಗಾಗಿ ನಮ್ಮಲ್ಲಿ ಕೃಷಿ ಯಂತ್ರೀಕರಣ ಅಳವಡಿಸಿಕೊಳ್ಳೋದು ಪಾಶ್ಚಿಮಾತ್ಯ ದೇಶಗಳಿಗೆ ಹೋಲಿಸಿದಾಗ ಬಹಳ ಕಡಿಮೆ ಇದೆ. ಯಾವುದೇ ಒಂದು ಕೃಷಿ ಕಸಬು ಪ್ರಾರಂಭ ಆಗ್ತಕ್ಕಂಥದ್ದು ಉಳುಮೆಯಿಂದ, ಉಳುಮೆ ಮಾಡುವುದರ ಮೂಲಕ ನಮ್ಮ ಕೃಷಿ ಕಸಬು ಪ್ರಾರಂಭ ಆಗುತ್ತೆ. ಮತ್ತೆ ಉಳುಮೆಗೂ ಕೂಡ ನಾವು ಯಂತ್ರೋಪಕರಣಗಳನ್ನ ಬಳಸುವಂತದ್ದನ್ನ ಗಮನಿಸಬಹುದು. ನಾವು ಈಗ ಉಳುಮೆಯ ಕಾಲದಲ್ಲಿದ್ದೇವೆ. ಯಾಕೆಂತ ಅಂದ್ರೆ ಮುಂಗಾರು ಪೂರ್ವ ಮಳೆ ನಮ್ಮ ಭಾಗದಲ್ಲಿ ಚೆನ್ನಾಗಿ ಆಗ್ತಾ ಇದೆ. ಉಳುಮೆಯನ್ನ ಅಲ್ಲಲ್ಲಿ ಮಾಡ್ತಾ ಇರುವಂತದ್ದನ್ನ ನಾವು ಗಮನಿಸಬಹುದು. ಈ ಉಳುಮೆಯ ಮಹತ್ವ ಏನು, ಯಾಕೆ ಉಳುಮೆಯಿಂದಲೇ ಈ ಕೃಷಿ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ? ನೋಡಿ, ಉಳುಮೆ ಬಹಳ ಮುಖ್ಯವಾದ ಒಂದು ಕಾರ್ಯಕ್ರಮ ಕೃಷಿಯಲ್ಲಿ. ಉಳುಮೆ ಅಂದ್ರೆ ಭೂಮಿಯನ್ನು ಸಡಿಲಗೊಳಿಸೋದು ಅಥವಾ ಆ ಒಂದು ಮೇಲ್ಪದರದ ಮಣ್ಣನ್ನು ಪುಡಿ ಪುಡಿ ಮಾಡಿ ಅದ ಮಾಡಿಕೊಂಡು ಅದರಲ್ಲಿ ಬೆಳೆಯನ್ನು ಬೆಳೆಯೋಕೆ ಅನುಕೂಲವಾದಂಥ ವಾತಾವರಣನ ಸೃಷ್ಟಿ ಮಾಡೋದೇ ಉಳುಮೆಯ ಮೂಲ ಉದ್ದೇಶ. ಈಗ ಇದರಿಂದ ಬೆಳೆ ಬೆಳೆಯಲು ಮಣ್ಣನ್ನು ಹದಗೊಳಿಸಿಕೊಳ್ಬಹುದು. ಮಣ್ಣಿನಲ್ಲಿರುವ ಅನೇಕ ರೀತಿ ಕಳೆಗಳನ್ನು ಸಹ ನಾಶ ಮಾಡಿ ಬೆಳೆಗಳಿಗೆ ಬೇಕಾದಂಥ ಒಂದು ಅನುಕೂಲವಾದ ವಾತಾವರಣವನ್ನು ನಾವು ಸೃಷ್ಟಿಸಿಕೊಡಿಸಬಹುದು. ಮತ್ತೆ ಬೆಳೆದ ಗಿಡ ಮತ್ತು ಪೈರುಗಳನ್ನು ಭೂಮಿಯ ಮೇಲೆ ಬಿದ್ದ ಎಲೆ, ಗಿಡ, ಕಡ್ಡಿ, ತ್ಯಾಜ್ಯ ವಸ್ತುಗಳನ್ನು ಭೂಮಿಯೊಳಕ್ಕೆ ಸೇರಿಸಿಕೊಳ್ಳಕ್ಕೂ ಸಹ ನಾವು ಉಳುಮೆ ಮಾಡಬೇಕಾಗ್ತದೆ. ಮತ್ತೆ ಮಣ್ಣಿನ ಸವಕಳಿಯನ್ನು ಸಹ ನಾವು ಕಡಿಮೆ ಮಾಡಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲೂ ಸಹ ಉಳುಮೆ ಬಹಳ ಉಪಯುಕ್ತವಾಗಿದೆ. ಮಣ್ಣನ್ನು ಹದಗೊಳಿಸಿಕೊಳ್ಳೋದು ಅಥವಾ ಮಟ್ಟಗೊಳಿಸಲಿಕ್ಕೂ ಸಹ ನಾವು ಉಳುಮೆ ಮಾಡಿಕೊಳ್ಳಬೇಕಾಗ್ತದೆ. ಸೊ ಮಣ್ಣಿನಲ್ಲಿ ಸೇರಿಸಬೇಕಾದ ಗೊಬ್ಬರಗಳನ್ನಾಗ್ಬೋದು ಅಥವಾ ಕಳೆ ನಿಯಂತ್ರಣ ಮಾಡೋಕ್ಕಾಗ್ಬೋದು, ಉಪಯೋಗಗಳನ್ನು ಪಡ್ಕೊಳ್ಬೇಕಾದ್ರೆ ನಾವು ಮಣ್ಣನ್ನು ಉಳುಮೆ ಮಾಡಬೇಕು. ಹಾಗಾಗಿ ಬಹಳ ಮುಖ್ಯವಾಗಿ ನಮ್ಮಲ್ಲಿ ಎರಡು ವಿಧವಾದ ಉಳುಮೆಗಳನ್ನು ನಾವು ನೋಡ್ತಾ ಇದ್ದೇವೆ. ಒಂದು ಪ್ರಥಮ ಹಂತದ ಒಂದು ಉಳುಮೆ ಅಂತ ಹೇಳ್ಬೋದು, ಮತ್ತು ದ್ವಿತೀಯ ಹಂತದ ಉಳುಮೆ ಮಾಡೋದು. ಸೊ ಈಗ ಪ್ರಥಮ ಉಳುಮೆ ಅಂತಂದ್ರೆ ಭೂಮಿಯನ್ನ ಸಡಿಲುಗೊಳಿಸಿಕೊಂಡು ಭೂಮಿಯಲ್ಲಿರುವಂತಹ ಎಂಟೆಗಳನ್ನ ಚೆನ್ನಾಗಿ ತಿರುಚಿ ಭೂಮಿಯ ಮೇಲಿರುವ ಗಿಡ ಮತ್ತು ಬೆಳೆದ ಫಸಲಿಗೆ ತ್ಯಾಜ್ಯವನ್ನ ಭೂಮಿಗೆ ಸೇರಿಸಿ ಅದು ಒಂದು ಫಲವತ್ತತೆಯನ್ನು ನಾವು ಹೆಚ್ಚು ಮಾಡಿಕೊಳ್ಳೋದು. ಈಗ ನೀವು ಈಗಾಗಲೇ ಹೇಳಿದಾಗೆ ಮುಂಗಾರು ಪೂರ್ವದ ಮಳೆ ತುಂಬಾ ಚೆನ್ನಾಗಿ ನಮ್ಮಲ್ಲಿ ಆಗ್ತಾ ಇದೆ. ಈ ಒಂದು ಬಿದ್ದಂತ ಮಳೆ ನೀರನ್ನು ಉಪಯೋಗಿಸಿಕೊಂಡು, ತೇವಾಂಶವನ್ನು ಉಪಯೋಗಿಸಿಕೊಂಡು ರೈತರು ಈಗ ಬಹಳ ಮುಖ್ಯವಾಗಿ ಈ ಒಂದು ಉಳುಮೆಯನ್ನು ಮಾಡ್ಕೋಬೇಕಾಗ್ತದೆ. ಈ ಒಂದು ಉಳುಮೆಗೆ ಏನ್ ಹೇಳ್ತೀವಿ ಅಂದ್ರೆ ಮಾಗಿ ಉಳುಮೆ ಅಂತ ಹೇಳ್ತೀವಿ ನಾವು. ಅಂದ್ರೆ ಮಾಗಿ ಕಾಲದಲ್ಲಿ ಮಾಡುವಂತ ಉಳುಮೆ ಆಗ್ಬೋದು ಅಥವಾ ಒಂದು ಬೆಳೆ ಕಟಾವು ಮಾಡಿದ ನಂತರ ಮಾಡುವಂತ ಒಂದು ಉಳುಮೆ ಆಗ್ಬೋದು. ಸೊ ಅದನ್ನ ಮಾಗಿ ಉಳುಮೆ ಅಂತ ಹೇಳ್ತೀವಿ. ಈ ಮಾಗಿ ಉಳುಮೆ ಮಾಡೋದ್ರಿಂದ ಸಾಕಷ್ಟು ಒಂದು ಉಪಯೋಗಗಳಿದ್ದಾವೆ. ಏನಂತಂದ್ರೆ ಈಗ ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ, ಏನಂದ್ರೆ ಬಡವನ ಮಾಗಿ ಶ್ರೀಮಂತನ ಗೊಬ್ಬರಕ್ಕೆ ಸಮ. ಬಡವನ ಮಾಗಿ ಕಾಲದಲ್ಲಿ ಉಳುಮೆ ಮಾಡಿದ್ರೆ ಶ್ರೀಮಂತ ಮುಂದೆ ಏನು ಗೊಬ್ಬರ ಆಗ್ತಾನಲ್ಲ ಅದಕ್ಕೆ ಸಮ ಆಗ್ತಾನೆ ಅಂತಂದ್ಬಿಟ್ಟು. ಹೇಗೆ ಇದ್ರ ಅರ್ಥ ಅಂತಂತಂದ್ರೆ, ಈಗ ಮಾಗಿ ಕಾಲದಲ್ಲಿ ಉಳುಮೆ ಮಾಡಿದಾಗ ಬಿದ್ದಂತ ಬೆಳೆ ಉಳಿಕೆ ಇರ್ತದೆ ಅಥವಾ ಎಲೆ ಕಡ್ಡಿ ಇರ್ತದೆ, ಕಸ ಇರ್ತದೆ, ಇದೆಲ್ಲ ಏನಾಗ್ತದೆ ಅಂತಂದ್ರೆ ಎಲ್ಲ ಭೂಮಿ ಒಳಗಡೆ ಸೇರ್ಕೊಂಡು ಕೊಳೆಯಕ್ಕೆ ಶುರು ಆಗ್ತದೆ. ಕೊಳೆ ಆದಾಗ ಏನಾಗ್ತದೆ, ಅಲ್ಲಿ ಸಾಕಷ್ಟು ಸಾವಯವ ಅಂಶ ಭೂಮಿಗೆ ಸೇರಲ್ಪಡ್ತದೆ. ಇದರಿಂದ ಸಾಕಷ್ಟು ನಮ್ಮ ಒಂದು ಭೂಮಿ ಉತ್ಕೃಷ್ಟವಾಗ್ತದೆ, ಅಂದ್ರೆ ಹೆಚ್ಚಿಗೆ ಫರ್ಟಿಲಿಟಿ ಜಾಸ್ತಿ ಆಗ್ತದೆ, ಅದರಿಂದ ಸಾಕಷ್ಟು ಇದೆ. ಮತ್ತೆ ಬಹಳ ಮುಖ್ಯವಾಗಿ ಮುಂದೆ ಬೀಳುವಂತಹ ಕೀಟಗಳ ಸಮಸ್ಯೆಯನ್ನು ಸಹ ನಾವು ಈಗಾಗಲೇ ನಿಯಂತ್ರಣ ಮಾಡಿದಂಗೆ ಆಗ್ತದೆ. ಯಾಕಂತಂದ್ರೆ ಭೂಮಿ ಒಳಗೆ ಇರುವಂತಹ ಕೆಲವು ಕೀಟಗಳ ಮೊಟ್ಟೆ ಆಗ್ಬೋದು ಅಥವಾ ರೋಗಗಳು ನುಂಜಾಗಬಹುದು, ಇವೆಲ್ಲ ಬಿಸಿಲಿಗೆ ತೆರೆಯಲ್ಪಡ್ತದೆ. ಅವಾಗ ಅದೆಲ್ಲ ಏನಾಗ್ತದೆ, ಬಿಸಿಲಿಂದ ನಾಶ ಆಗ್ತದೆ. ಸೊ ಹಾಗಾಗಿ ಮಾಗಿ ಉಳುಮೆಯಿಂದ ನಾನಾ ವಿಧವಾದ ಉಪಯೋಗಗಳು ಅಂತೂ. ಅದೇ ರೀತಿ ಮಾಗಿ ಉಳುಮೆ ನಾವು ಮಾಡೋದ್ರಿಂದ ಏನಂತಂದ್ರೆ ಸಾಕಷ್ಟು ನಮ್ಮಲ್ಲಿ ಭೂಮಿ ನಾವು ಫಲವತ್ತತೆ ನಾವು ಕಾಪಾಡ್ಕೋಬಹುದು, ಮತ್ತೆ ಬಿದ್ದಂತ ನೀರನ್ನ ಅಲ್ಲೇ ಹಿಂಗ್ ಹೋಗ್ಲಿಕ್ಕೆ ಸಹಾಯ ಮಾಡ್ಕೊಳ್ಬಹುದು ಸರ್. ಸೊ ಹಾಗಾಗಿ ಈ ಉಳುಮೆ ಬಹಳ ಮುಖ್ಯವಾಗಿ ನಮ್ಗೆ ಅನುಕೂಲ ಮಾಡಿಕೊಳ್ತದೆ. ಈಗ ಉಳುಮೆಗೆ ಸಂಬಂಧಪಟ್ಟ ಹಾಗೆ ನಾವು ಮೊದಲೆಲ್ಲ ನೇಗಿಲು ಒಂದು ಉಪಕರಣವನ್ನ ನೋಡ್ತಾ ಇದ್ವಿ, ಈಗ ಉಳುಮೆಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ತರಹದ ಉಪಕರಣಗಳು ಬಂದಿರತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಈಗ ಹಂಗಾಮಿಗೆ ಅನುಗುಣವಾಗಿ, ನಮ್ಮ ಬೆಳೆಗೆ ಅನುಗುಣವಾಗಿ, ನಮ್ಮ ಭೂಮಿಯಲ್ಲಿರ್ತಕ್ಕಂಥ ಕಳೆಗೆ ಅನುಗುಣವಾಗಿ ನಾವು ಇವತ್ತು ಉಳುಮೆಯನ್ನ ಮಾಡುವಂತಹ ಯಂತ್ರಗಳನ್ನ ಈಗ ಕೃಷಿ ವಿಜ್ಞಾನಿಗಳು ಸಂಶೋಧನೆಯನ್ನ ಮಾಡಿರುವಂತದ್ದನ್ನ ನಾವು ಗಮನಿಸಬಹುದು. ಈ ನಿಟ್ಟಿನಲ್ಲಿ ಈ ಉಳುಮೆಗೆ ಬಳಸತಕ್ಕಂತಹ ಬೇರೆ ಬೇರೆ ಉಪಕರಣಗಳು ಯಾವ್ಯಾವಿದ್ದಾವೆ, ಅವುಗಳಿಂದ ದೊರೆತಕ್ಕಂತಹ ಪ್ರಯೋಜನಗಳೇನು, ಅದರ ಒಂದು ಪರಿಚಯವನ್ನು ಮಾಡಿಕೊಡಿ. ನಮಗೆ ಬಹಳ ಮುಖ್ಯವಾದ ಒಂದು ಅಂಶ ನಮ್ಮ ಕೃಷಿಯಲ್ಲಿ ಅಂತಂದ್ರೆ ಉಳುಮೆ. ಉಳುಮೆಗೆ ಸಾಕಷ್ಟು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಆವಿಷ್ಕಾರಗಳಾಗಿದ್ದಾವೆ, ಸಾಕಷ್ಟು ಉಪಕರಣಗಳು, ಕೃಷಿ ಯಂತ್ರೋಪಕರಣಗಳು ಬಂದಿದ್ದಾವೆ. ಈಗ ನಿಮಗೆ ಗೊತ್ತಿರೋ ಹಾಗೆ ಹಳ್ಳಿ ಕಡೆ ಉಪಯೋಗಿಸುವಂತ ಒಂದು ಮರದ ನೇಗಿಲಾಗಬಹುದು, ಇದರಲ್ಲಿ ಸುಮಾರು 64 ವಿಧವಾದ ಮರದ ನೇಗಿಲುಗಳನ್ನು ನಾವು ಕಾಣ್ತೇವೆ. ಇದು ಹೇಗೆ ಅಂತಂದ್ರೆ ಒಂದು ಪ್ರತಿ ಪ್ರದೇಶದಿಂದ ಪ್ರದೇಶಕ್ಕೆ, ಒಂದು ವಾತಾವರಣದಿಂದ ವಾತಾವರಣಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಅಥವಾ ಯಾವುದೇ ಒಂದು ಬೆಳೆಗೆ ಅನುಕೂಲವಾಗುವಾಗ ಈ ಒಂದು ಮರದ ನೇಗಿಲನ್ನು ನಾವು ಅಳವಡಿಸಿಕೊಂಡಿರ್ತೇವೆ. ಸೊ ಹಾಗಾಗಿ ಮೊದಲಿದ್ದು ಬರೀ ಮರದ ನೇಗಿಲು ಅಷ್ಟೇ, ಈಗ ನಾನಾ ತರದ ನೇಗಿಲುಗಳನ್ನು ನಾವು ಕಾಣ್ತಾ ಇದ್ದೇವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಕಬ್ಬಿಣ ನೇಗಿಲು ಅಂತ, ಕಬ್ಬಿಣ ನೇಗಿಲು ಅಥವಾ ಎಂಬಿ ಫ್ಲೋ ಅಂತ ಹೇಳ್ತೀವಿ. ಇದು ಸುಮಾರು 10-15-20 ಸೆಂಟಿಮೀಟರ್ ಅಷ್ಟು ಭೂಮಿ ಆಳಕ್ಕೆ ಹೋಗ್ಬಿಟ್ಟು ಭೂಮಿಯಲ್ಲಿರುವಂತ ಮಣ್ಣು ತಿರುಚಲ್ಪಡ್ತದೆ. ಸೊ ಇದರಲ್ಲಿ ಸಾಕಷ್ಟು ಸಾವಯವ ವಸ್ತುಗಳು ಸಹ ಮಣ್ಣಿನಲ್ಲಿ ಸೇರಿಕೊಳ್ಳಲಿಕ್ಕೆ ಒಂದು ಅವಕಾಶ ಆಗ್ತದೆ. ಸೊ ಈ ಉಪಕರಣ ಬಹಳ ಉಪಯೋಗ. ಮತ್ತೆ ಇದರಲ್ಲಿ ಎರಡು ವಿಧಗಳಿದ್ದಾವೆ ಬಹಳ ಮುಖ್ಯವಾಗಿ ಏನಂತಂದ್ರೆ, ಇದರಲ್ಲಿ ಎತ್ತುಗಳನ್ನು ಉಪಯೋಗಿಸಿ ಮಾಡುವಂತ ಎಂಬಿ ಫ್ಲೋ ಆಗ್ಬಹುದು ಅಥವಾ ಟ್ರ್ಯಾಕ್ಟರ್ ಉಪಯೋಗಿಸಿಕೊಂಡು ಮಾಡುವಂತ ಎಂಬಿ ಫ್ಲೋನ ನಾವು ನೋಡ್ತಾ ಇದ್ದೇವೆ. ಎತ್ತುಗಳಿಂದ ದೇನಕ್ಕೆ ನಾವು ಉಪಯೋಗಿಸಿಕೊಂಡು ನಾವು ಉಳುಮೆ ಮಾಡಿದಾಗ ಸುಮಾರು 3/4 ಎಕರೆಯಷ್ಟು ಜಮೀನನ್ನ ಒಂದು ಜೊತೆ ಎತ್ತುಗಳಿಂದ ನಾವು ಉಳುಮೆ ಮಾಡ್ತೀವಿ. ಅದೇ ಟ್ರ್ಯಾಕ್ಟರ್ನ ಉಪಯೋಗಿಸಿಕೊಂಡು ನಾವು ಈ ಒಂದು ನೇಗಿಲನ್ನು ಉಪಯೋಗಿಸಿದಾಗ ಸುಮಾರು 4-5 ಎಕರೆ ಜಮೀನನ್ನ ನಾವು ಉಳುಮೆ ಮಾಡಬಹುದು. ಸೊ ಇದರಿಂದ ಸಾಕಷ್ಟು ನಮಗೆ ಟ್ರ್ಯಾಕ್ಟರ್ ಉಪಯೋಗಿಸಿಕೊಂಡು ನಾವು ಉಪಯೋಗಿಸಿಕೊಳ್ಳೋದ್ರಿಂದ ಸಾಕಷ್ಟು ಅನುಕೂಲಗಳಿದ್ದಾವೆ. ಅತಿ ಗಟ್ಟಿಯಾದ ಭೂಮಿಯಲ್ಲಿ ಕಳೆ ಮತ್ತು ಗರಿಕೆ ಹುಲ್ಲುಗಳು ಇಂಥವುಗಳು ಇದ್ದಾಗ ಅದನ್ನು ತೆಗಿಬೇಕಾದ್ರೆ ಅದಕ್ಕೆ ಕಬ್ಬಿಣ ನೇಗಿಲು ಒಂದೇನೆ ಬಹಳ ಸೂಕ್ತವಾದ ಒಂದು ಉಪಾಯ ಅಂತ ಹೇಳ್ಬೋದು. ಅದೇ ರೀತಿ ನಾವು ಕಬ್ಬಿಣದ ಟ್ರ್ಯಾಕ್ಟರ್ ಚಾಲಿತ ನೇಗಿಲುಗಳು ನೋಡ್ತಾ ಇದ್ವಿ, ಎಂಬಿ ಫ್ಲೋ ಟ್ರ್ಯಾಕ್ಟರ್ ಚಾಲಿತ ನೇಗಿಲು. ಸೊ ಈ ಟ್ರ್ಯಾಕ್ಟರ್ ಚಾಲಿತ ನೇಗಿಲುಗಳು ಬಹಳ ಉತ್ಕೃಷ್ಟವಾಗಿರ್ತವೆ. ಸುಮಾರು ನಮ್ಮಲ್ಲಿ ಟ್ರ್ಯಾಕ್ಟರ್ಸ್ 30 ಅಥವಾ 40 ಆಗ್ಬೋದು 45 ಆಗ್ಬೋದು ಹೀಗೆ ಸಾಕಷ್ಟು ಕೆಪಾಸಿಟಿನಲ್ಲಿ ಸಿಗ್ತಾ ಇದ್ದಾವೆ. ಸೊ ಆ ಟ್ರ್ಯಾಕ್ಟರ್ನ ಉಪಯೋಗಿಸಿಕೊಂಡು ನಾವು ಸಾಕಷ್ಟು ಭೂಮಿಯನ್ನ ನಾವು ಉಳುಮೆ ಮಾಡ್ಕೋಬಹುದು. ಇದರಿಂದ ಸಹ ಸಾಕಷ್ಟು ಅನುಕೂಲಗಳಿದ್ದಾವೆ. ಅದೇ ರೀತಿ ನಮ್ಮಲ್ಲಿ ಸಬ್ಸಾಯ್ಲರ್ ಅಂತ ಒಂದೇನಿದೆ. ಸಬ್ಸಾಯ್ಲರ್ ಅಂದ್ರೆ ಭೂಮಿಯಲ್ಲಿ ಅತಿ ಆಳಕ್ಕೆ ಹೋಗ್ಬಿಟ್ಟು ಭೂಮಿನ ತೆರೆಯಲ್ಪಡುವಂತ ಒಂದು ಇದು. ಅದು ಕಬ್ಬಿಣದ ನೇಗಿಲು ಅಥವಾ ಒಂದು ಕುಳ ಅಂತ ಹೇಳ್ತೀವಿ, ಅದು ಒಳಗಡೆ ಹೋಗಿ ತೆಗೀತದೆ. ಈ ಸಬ್ಸಾಯ್ಲರ್ ಹೇಗೆ ಉಪಯೋಗಿಸ್ತಾರೆ ಅಂತ ಹೇಳಿದ್ರೆ, ಪ್ರತಿ ವರ್ಷ ನಾವು ನೋಡ್ತಾ ಇದ್ದೇವೆ ಈಗ ಸಾಕಷ್ಟು ನಾವು ಕೃಷಿ ಯಂತ್ರೋಪಕರಣಗಳನ್ನು ಬಳಸ್ತಾ ಇದ್ದೇವೆ, ಟ್ರ್ಯಾಕ್ಟರ್ಗಳನ್ನ ಭೂಮಿ ಮೇಲೆ ಬಳಸ್ತಾ ಇದ್ದೇವೆ. ಇದರಿಂದ ಭೂಮಿ ಒಂದು ಪದರ ಗಡ್ಸಾಗ್ತಾ ಹೋಗ್ತದೆ, ಗಡ್ಸಾಗ್ತಾ ಹೋಗ್ತದೆ. ಹಾಗಾಗಿ ನಾವು ರೈತರು ಎಲ್ಲ ಕಡೆ ನಾವು ಹೋದಾಗ ಎಲ್ಲ ಕಡೆ ಹೋದಾಗ ಕೇಳೋದೇ ಸರ್, ಇತ್ತೀಚೆಗೆ ಭೂಮಿ ತುಂಬಾ ಗಡ್ಸಾಗ್ತಾ ಇದೆ, ಸಾವಯವ ವಸ್ತುಗಳು ಇಲ್ಲ, ಅದೆಲ್ಲ ಇದಾಗ್ತಾ ಇದೆ, ಯಾಕೆ ಸರ್ ಈ ರೀತಿ ಅಂತ ಅಂದ್ಬಿಟ್ಟು. ನಾವ್ಯಾಕೆ ನಮ್ಮ ಉಳುಮೆ ವಿಧಾನ ಬಂದ್ಬಿಟ್ಟು ಚೇಂಜ್ ಆಗಿದೆ. ಈಗ ಈ ಚೇಂಜ್ ಆಗಿರೋ ಒಂದು ಇದರಲ್ಲಿ ಪ್ರತಿ ವರ್ಷವೂ ಸಹ ಅದು ಭಾರವಾದಂತ ಒಂದು ಯಂತ್ರೋಪಕರಣ ಉಪಯೋಗಿಸ್ತೇವೆ, ಟ್ರ್ಯಾಕ್ಟರ್ಗಳನ್ನ ಉಪಯೋಗಿಸ್ತಾ ಇದ್ದಾವೆ, ಹಾಗಾಗಿ ಗಡಸಾಗ್ತಾ ಇದೆ. ಆ ಗಡಸ್ ಪದರ ಏನಾಗ್ತದೆ, ಕೆಳಗಡೆ ಭೂಮಿಯಿಂದ ಒಂದು 1 ಕೆಳಗಡೆಯಷ್ಟು ಒಂದು ಪದರನ ನಿರ್ಮಾಣ ಮಾಡ್ತಾ ಇದೆ. ಆ ನಿರ್ಮಾಣ ಮಾಡಿದಂತ ಪದರನ ಪ್ರತಿ 2 ಆದ್ರೂ ನಾವು ಅದನ್ನ ತೆಗಿಬೇಕಾಗ್ತದೆ, ಒಡಿಬೇಕು, ಸಡಿಲುಗೊಳಿಸಬೇಕಾಗ್ತದೆ. ಇಲ್ಲಾಂದ್ರೆ ಏನಾಗ್ತದೆ, ಬಿದ್ದಂತ ಮಳೆ ನೀರು ಸರಿಯಾಗಿ ಹಿಂಗ್ ಹೋಗೋದಿಲ್ಲ, ಹಾಗಾಗಿ ಚೌಳು ಮಣ್ಣು ಜಾಸ್ತಿ ಆಗ್ತಾ ಹೋಗ್ತದೆ, ಲವಣಾಂಶ ಎಲ್ಲಾನು ಮೇಲೆ ಎದ್ಬಿಟ್ಟು ನಮ್ಗೆ ಬಹಳ ತೊಂದರೆ ಆಗ್ತಾ ಇರ್ತದೆ. ಸೊ ಅಂತ ಕಡೆ ನಾವು ಬಹಳ ಆಳವಾಗಿ ಈ ಭೂಮಿಯನ್ನ ಉಳುಮೆ ಮಾಡಬೇಕಾಗ್ತದೆ. ಸೊ ಇಂತಹ ಉಪಕರಣಗಳು ಸಹ ಬಹಳ ಉಪಯುಕ್ತವಾಗಿ ನಮ್ಗೆ ಉಪಯುಕ್ತ ಆಗ್ತಾ ಇದಾವೆ. ಅದೇ ರೀತಿ ಡಿಸ್ಕ್ ನೇಗಿಲು ನೋಡಿದಿರಿ ನಾವು, ಡಿಸ್ಕ್ ನೇಗಿಲು ಇದರಿಂದ ಭೂಮಿಯನ್ನು ಉಳುಮೆ ಮಾಡಿಕೊಂಡು ನಾವು ಅದ ಮಾಡ್ಕೊಳ್ಬಹುದು. ಈ ಉಪಕರಣದಿಂದ ಮಣ್ಣನ್ನು ತುಂಬಾ ಚೆನ್ನಾಗಿ ತಿರುಗಿಸಿ ಮೇಲೆ ಇರುವಂತಹ ಕಸ ಕಡ್ಡಿನ ಅದ್ರ ಮೇಲೆ ಮಣ್ಣು ಹಾಕ್ಲಿಕ್ಕೆ ಬಹಳ ಉಪಯುಕ್ತ ಆಗ್ತಾ ಇದೆ. ಸೊ ಮಣ್ಣಿನಲ್ಲಿ ಬೇರು ಕಲ್ಲು ಮುಂತಾದ ಅಂಶ ಎಲ್ಲಿ ಹೆಚ್ಚಿಗೆ ಎಲ್ಲಿರ್ತದೋ ಅಂತ ಕಡೆ ಉಳುಮೆ ಮಾಡ್ಲಿಕ್ಕೆ ಈ ಡಿಸ್ಕ್ನೇಗಲು ತುಂಬಾ ಅನುಕೂಲ ಆಗ್ತದೆ. ಹಾಗೂ ಬಿತ್ತನೆ ಮಾಡ್ಲಿಕ್ಕೆ ಒಂದು ಅದ ಮಾಡಬೇಕಾದಾಗ ಡಿಸ್ಕ್ನೇಗಲು ಹಾಕೋದ್ರಿಂದ ಎಂಟೆ ಇಂಥವುಗಳೆಲ್ಲ ಸಹ ಒಡೆಯಲ್ಪಡ್ತದೆ. ಸೊ ಹಾಗಾಗಿ ಈ ಒಂದು ನೇಗಿಲುಗಳಿದಾವೆ. ಆಮೇಲೆ ಸ್ಪ್ರಿಂಗ್ ಟ್ರೈನ್ ಕಲ್ಟಿವೇಟರ್ ಅಂತ ಏನ್ ಹೇಳ್ತೀವಿ, ಸ್ಪ್ರಿಂಗ್ ಟ್ರೈನ್ ಕಲ್ಟಿವೇಟರ್ ಮತ್ತು ಮರಳು ಮಿಶ್ರಿತ ಭೂಮಿಗಳಲ್ಲಿ ಈ ಒಂದು ಕಲ್ಟಿವೇಟರ್ ನ ಉಪಯೋಗಿಸ್ತಾ ಇದ್ದೇವೆ. ಆ ಒಂದು ಪ್ರದೇಶದಲ್ಲಿ ಈ ಒಂದು ಕಲ್ಟಿವೇಟರ್ ನ ಉಪಯೋಗಿಸ್ಕೊಡೋದ್ರಿಂದ ಬೇರು ಮತ್ತು ಕಲ್ಲಿನ ಜಮೀನುಗಳಲ್ಲಿ ಬಳಸೋದ್ರಿಂದ ಸ್ಪ್ರಿಂಗ್ ಏನಿರ್ತದೆ ಅದು ಅದ್ರ ಮೇಲೆ ಬೀಳುವಂತ ಒತ್ತಡ ಏನಿರ್ತದೆ ಅದು ಬೇರನ್ನ ಹಿಡ್ಕೊಂಡಾಗ ಆ ಒತ್ತಡನ ಎಳ್ಕೊಂಡು ಸ್ಪ್ರಿಂಗ್ ನಿಧಾನಕ್ಕೆ ನಮ್ಮ ಯಂತ್ರೋಪಕರಣಕ್ಕೆ ಯಾವುದು ಡ್ಯಾಮೇಜ್ ಆಗದಂಗೆ ತಡ್ಕೊಳ್ತದೆ. ಹೀಗೆ ಬೇರೆ ಬೇರೆ ತರಹದ ನಾವು ಒಂದಷ್ಟು ಇದನ್ನ ನೋಡಬಹುದು. ಇನ್ನು ಉಳುಮೆಗೆ ಸಂಬಂಧಪಟ್ಟಂಗೆ ಯಾವ ರೀತಿಯ ಯಂತ್ರೋಪಕರಣಗಳನ್ನ ನೋಡಬಹುದು? ಈಗ ಇತ್ತೀಚೆಗೆ ನಮ್ಮಲ್ಲಿ ರೋಟೋವೇಟರ್ ಅಂತ ಹೇಳ್ಬೋದು. ರೋಟೋವೇಟರ್ ತುಂಬಾ ವರ್ಸಟೈಲ್ ಒಂದು ಇಂಪ್ಲಿಮೆಂಟ್ ಅಂತ ಹೇಳ್ತೇವೆ. ನಾವು ಈಗಾಗಲೇ ಹೇಳಿದಾಗೆ ಪ್ರಥಮ ಹಂತದ ಒಂದು ಉಳುಮೆ ಆಗ್ಬಹುದು, ದ್ವಿತೀಯ ಹಂತದ ಒಂದು ಉಳುಮೆ ಆಗ್ಬಹುದು, ಎರಡನ್ನೂ ಒಟ್ಟಿಗೆ ಮಾಡುವಂತ ಒಂದು ಸಾಧನ ಇದು. ಅಂದ್ರೆ ಪ್ರೈಮರಿ ಟಿಲೇಜ್ ಇಂಪ್ಲಿಮೆಂಟ್ ಹೌದು, ಸೆಕೆಂಡರಿ ಟಿಲೇಜ್ ಇಂಪ್ಲಿಮೆಂಟ್ ಅಂತಂದ್ರೆ ಈ ಭೂಮಿನ ಚೆನ್ನಾಗಿ ಕತ್ತರಿಸುತ್ತೆ, ಆಳಕ್ಕೆ ಹೋಗುತ್ತೆ ಮತ್ತೆ ಚೆನ್ನಾಗಿ ಸ್ಟರ್ ಮಾಡುತ್ತೆ ಅಂದ್ರೆ ಚೆನ್ನಾಗಿ ಕಲಕುತ್ತೆ. ಸೊ ಹಾಗಾಗಿ ಯಾವುದೇ ರೀತಿಯ ಎಂಟೆಗಳು ಉಳಿಯೋದಿಲ್ಲ. ಹಾಗಾಗಿ ಈ ರೋಟೋವೇಟರ್ನ ಪ್ರತಿ ವರ್ಷ ಒಂದು ಬೆಳೆಗೆ ಒಂದ್ಸರಿ ಹೊಡೆದು ಬಿಟ್ರೆ ಸಾಕು, ನಾವು ಭೂಮಿಯನ್ನ ಹದಗೊಳಿಸಿಕೊಂಡು ಒಂದು ಸಸಿ ಮಡಿನ ಮಾಡ್ಕೋಬಹುದು. ಏನಲ್ಲಿ ತ್ಯಾಜ್ಯ ವಸ್ತುಗಳು ಇರುತ್ತೋ, ಕಳೆ ಇರುತ್ತೋ, ಅದನ್ನ ಮಂಡಿಗೆ ಸೇರಿಸಲಿಕ್ಕೂ ಕೂಡ ಇದು ಹೆಚ್ಚು ಅನುಕೂಲವನ್ನ ಉಂಟು ಮಾಡುತ್ತೆ. ಅನುಕೂಲ ಹೌದು, ಕತ್ತರಿಸೋದ್ರಿಂದ ಸಖತ್ ಪುಡಿ ಪುಡಿ ಆಗ್ತದೆ, ಹಾಗಾಗಿ ಇದು ಮಾಡಬಹುದು. ನೆಕ್ಸ್ಟ್ ಕಲ್ಟಿವೇಟರ್ ಹೊಡೆದು ಬಿಟ್ಟು ಯಾವ್ದೇನು ಎಂಟೆಗಳಿಲ್ದಂಗೆ ನಾವು ಮಾಡಿಕೊಂಡು ನಂತರ ನಾವು ಉಳುಮೆಗೆ ಇದು ಮಾಡ್ಕೊಂಡು ಬೀಜ ಬಿತ್ತನೆ ನೆಕ್ಸ್ಟ್ ಅಂತ ಆಗ್ಬಹುದು ಆಗುತ್ತೆ. ಇದಿಷ್ಟು ಉಳುಮೆಗೆ ಸಂಬಂಧಪಟ್ಟ ಹಾಗೆ ಇರತಕ್ಕಂತಹ ಕೆಲವೊಂದು ಯಂತ್ರೋಪಕರಣಗಳು, ಅವುಗಳ ಪರಿಚಯವನ್ನ ತಾವು ಮಾಡಿಕೊಟ್ರಿ. ನಾವು ಉಳುಮೆ ಮಾಡಿದ ನಂತರ ಬಿತ್ತನೆಯನ್ನ ಮಾಡ್ತೇವೆ ಅಥವಾ ಈ ಒಂದು ನಾಟಿಯನ್ನ ಮಾಡುವಂತಹ ಒಂದು ಕೆಲಸ ಕಾರ್ಯ ಪ್ರಗತಿಯಲ್ಲಿ ಇರುತ್ತೆ. ನಾಟಿ ಮತ್ತೆ ಬಿತ್ತನೆಗೆ ಸಂಬಂಧಪಟ್ಟ ಹಾಗೆ ಯಾವ್ದಾದ್ರೂ ಯಂತ್ರೋಪಕರಣಗಳು ಇದ್ದಾವ, ಅವುಗಳಿಂದ ಏನೆಲ್ಲ ಅನುಕೂಲಗಳನ್ನ ಕೃಷಿಕರು ಮಾಡಿಕೊಳ್ಬಹುದು? ನೋಡಿ, ನಾಟಿ ಮಾಡಲಿಕ್ಕೆ ಬಿತ್ತನೆ ಮಾಡಲಿಕ್ಕೆ ಸಾಕಷ್ಟು ಯಂತ್ರೋಪಕರಣಗಳು ನಮ್ಮಲ್ಲಿ ಈಗಾಗಲೇ ಇದ್ದಾವೆ. ಈಗ ಮಲೆನಾಡಿನ ಒಂದು ಪ್ರದೇಶದಲ್ಲೂ ಸಹ ನಾವು ಈಗಾಗಲೇ ನೋಡ್ತಾ ಇದ್ದೇವೆ. ಈಗ ಭತ್ತದ ಒಂದು ಬಿತ್ತನೆ ಮಾಡಬೇಕು ಅಥವಾ ಭತ್ತವನ್ನು ಒಂದು ನಾಟಿ ಮಾಡಬೇಕು ಅಂತಂದಾಗ ನಮ್ಮಲ್ಲಿ ಸಾಕಷ್ಟು ಯಂತ್ರೋಪಕರಣಗಳನ್ನ ಈಗ ನೋಡ್ತಾ ಇರ್ತೇವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಈ ಡ್ರಮ್ ಸೀಡರ್ ಅಂತಂದ್ಬಿಟ್ಟು ಒಂದು ಯಂತ್ರ ಇದೆ. ಇದು ರೈತರೇ ಆಗ್ಬೋದು ಅಥವಾ ರೈತ ಮಹಿಳೆಯರು ಆಗ್ಬೋದು ಅಥವಾ ರೈತ ಒಂದು ಕಾರ್ಮಿಕರಾಗ್ಬೋದು ಈ ಒಂದು ಯಂತ್ರನ ಬಹಳ ಸುಲಭವಾಗಿ ನಾವು ಉಪಯೋಗಿಸ್ಕೋಬಹುದು. ಈ ಡ್ರಮ್ ಸೀಡರ್ ಅಂತಂದ್ರೆ ಈ ಮೊಳಕೆ ಹೊಡೆದಂತ ಕಾಳುಗಳನ್ನ ಡ್ರಮ್ಗಳಲ್ಲಿ ಹಾಕಿ ಪದವಾದ ಒಂದು ಭೂಮಿ ಮೇಲೆ ಎಳೆದಾಗ ತೇವಾಂಶ ಸ್ವಲ್ಪ ಹೆಚ್ಚಿಗೆ ಇರಬೇಕು ಆ ಭೂಮಿಯಲ್ಲಿ. ಆ ರೀತಿ ಒಂದು ಭೂಮಿಯಲ್ಲಿ ನಾವು ಎಳೆದಾಗ ಬಿದ್ದಂತ ಬೀಜಗಳು ಅಲ್ಲೇ ಬಿದ್ದು ಅದು ಮೊಳಕೆ ಹೊಡೆಯುವಂತ ಒಂದು ಸಾಧನ ಇದು, ಡ್ರಮ್ ಸೀಡರ್ ಅಂತ ಅಂದ್ಬಿಟ್ಟು. ಸೊ ಇದು ಬಹಳ ಚಿಕ್ಕ ಮತ್ತು ಅತಿ ಸಣ್ಣ ರೈತರಿಗೆ ತುಂಬಾ ಅನುಕೂಲ ಆಗ್ತದೆ. ಈ ಡ್ರಮ್ ಸೀಡರ್ ಅನ್ನು ಉಪಯೋಗಿಸ್ಕೊಂಡು ನಾವು ಭತ್ತವನ್ನು ನಾಟಿ ಮಾಡ್ಕೋಬಹುದು ಮತ್ತು ರಾಗಿನೂ ಸಹ ನಾಟಿ ಮಾಡಬಹುದು, ಜೋಳನು ನಾಟಿ ಮಾಡಬಹುದು. ಈ ರೀತಿ ಮಾಡೋದ್ರಿಂದ ಸಾಕಷ್ಟು ನಮಗೆ ಕೂಲಿ ಆಳುಗಳ ಮೇಲೆ ಅವಲಂಬನೆಯನ್ನು ನಾವು ತಪ್ಪಿಸ್ಕೋಬಹುದು. ಇದೊಂದಾಯ್ತು. ಆ ನಂತರ ಬಂದಾಗ ನಾವು ಟ್ರಾನ್ಸ್ಪ್ಲಾಂಟರ್ ಅಂತ ಏನ್ ಹೇಳ್ತಿದೀವಿ, ಪ್ಯಾಡಿ ಟ್ರಾನ್ಸ್ಪ್ಲಾಂಟರ್ ಅಂತ. ಇದು ಟ್ರಾಕ್ಟರ್ ಚಾಲಿತದಲ್ಲೂ ಇದೆ ಮತ್ತೆ ಮನುಷ್ಯನ ಸಹ ಒಂದು ಮಾನವ ಚಾಲಿತ ಒಂದು ಟ್ರಾಕ್ಟರ್ ಇದನ್ನು ಸಹ ನಾವು ಉಪಯೋಗಿಸ್ಕೊಂಡು ಈ ಒಂದು ಯಂತ್ರ ಉಪಯೋಗಿಸ್ಕೋಬಹುದು. ಇದರಲ್ಲಿ ಸಸಿಗಳನ್ನ ನೇರವಾಗಿ ಭತ್ತದ ಒಂದು ಗದ್ದೆಗೆ ನಾಟಿ ಮಾಡಲಿಕ್ಕೆ ಒಂದು ಅವಕಾಶ ಈ ಒಂದು ಒಂದು ಉಪಕರಣದಲ್ಲಿ ಇದೆ. ಸೊ ಇದರಲ್ಲಿ ನಾವು ಭತ್ತಕ್ಕೆ ತಗಲುವಂತ ಸುಮಾರು 30% ಕೂಲಿ ಅಥವಾ ಏನಿದೆ ಅಲ್ಲಿ ಒಂದು ಇರುವಂತ ಒಂದು ವೆಚ್ಚ, ಅದು 30% ನಾವು ನಾಟಿ ಮಾಡ್ಲಿಕ್ಕೆ ಉಪಯೋಗಿಸ್ಬೇಕು. ಯಾಕಂದ್ರೆ ರೈತರನ್ನ ಮಹಿಳೆಯರನ್ನಾಗ್ಬೋದು ಒಂದು ರೈತ ಇದನ್ನ ಮಾಡ್ಕೊಂಡು ನಾವು ಅದನ್ನ ಸಸಿ ನಾಟಿ ಮಾಡ್ಬೇಕಂದ್ರೆ ಬಹಳ ಕಷ್ಟಕರವಾದ ಕೆಲಸ, ಅವರಿಗೆ ಸುಮಾರು ಸಮಯ ಬೇಕಾಗ್ತದೆ. ನಂತರ ಅವರಿಗೆ ಸಾಕಷ್ಟು ಒಂದು ಆಯಾಸನೂ ಆಗ್ತದೆ, ಬಕ್ಕೊಂಡು ಬೆನ್ನಲ್ಲಿ ಇದು ಮಾಡಿದಾಗ ತುಂಬಾ ಆಯಾಸ ಆಗ್ತದೆ. ಹಾಗಾಗಿ ಇಂಥ ಯಂತ್ರೋಪಕರಣಗಳು ಏನಾಗ್ತದೆ ಅಂದ್ರೆ ಈ ಆಯಾಸವನ್ನ ಬಹಳಷ್ಟು ಕಡಿಮೆ ಮಾಡ್ತಾರೆ. ಡ್ರಡ್ಜರಿ ಅಂತ ಏನ್ ಹೇಳ್ತೀವಿ, ವುಮೆನ್ ಡ್ರಡ್ಜರಿ, ಅದು ತುಂಬಾ ಕಡಿಮೆ ಆಗ್ತದೆ. ಸೊ ಹಾಗಾಗಿ ಈ ಭತ್ತದ ನಾಟಿ ಮಾಡೋ ಯಂತ್ರ, ಟ್ರಾಕ್ಟರ್ ಚಾಲಿತ ಸಾಲು ಕಟ್ಟೋ ಯಂತ್ರ ಇವನ್ನೆಲ್ಲ ನಾವು ಉಪಯೋಗಿಸ್ಕೊಳ್ಳೋದ್ರಿಂದ ಸಾಕಷ್ಟು ನಮಗೆ ಉಪಯೋಗಗಳಿದ್ದಾವೆ. ಮತ್ತೆ ಬೆಳೆ ತೆಗಿಬೇಕಾದ್ರೆ ಮಾಡುವಂತ ವೆಚ್ಚವದಲ್ಲೂ ಸಹ ಬಹಳ ಕಡಿಮೆ ಆಗ್ತದೆ. ಮತ್ತೆ ಮುಂದಿನ ಹಂತದಲ್ಲೂ ಸಹ ಇವು ಕಳೆ ನಿಯಂತ್ರಣಕ್ಕೆ ವೀಡರ್ಸ್ ಸಹ ಅಲ್ಲಿ ಉಪಯೋಗಿಸ್ಕೊಳ್ಳೋದ್ರಿಂದ ನಮಗೆ ಸಾಕಷ್ಟು ಕಳೆ ನಿಯಂತ್ರಣಕ್ಕೂ ಸಹ ಅನುಕೂಲ ಆಗ್ತದೆ. ಈಗ ಏನು ಈ ಯಂತ್ರೋಪಕರಣಗಳು ಇದ್ದಾವೋ ಇವುಗಳನ್ನೆಲ್ಲ ನಾವು ಬಳಕೆಯನ್ನ ಮಾಡ್ತಕ್ಕಂಥದ್ದು ಟ್ರಾಕ್ಟರ್ ಮೂಲಕ. ಬಹುತೇಕ ಟ್ರ್ಯಾಕ್ಟರ್ ಮೂಲಕ ನಾವು ಬಳಸ್ತೇವೆ. ಉಳುಮೆಗೂ ಕೂಡ ಅದನ್ನೇ, ಬಿತ್ತನೆಗೂ ಕೂಡ ಟ್ರ್ಯಾಕ್ಟರ್ ಮೂಲಕ ನಾವು ಬಳಸಬೇಕಾಗುತ್ತೆ. ಇನ್ನು ಈ ಕೊಯ್ಲಿಗೂ ಕೂಡ ಟ್ರ್ಯಾಕ್ಟರ್ನೇ ನಾವು ಬಳಸಬೇಕಾಗುತ್ತೆ. ಆದರೆ ಈ ಟ್ರ್ಯಾಕ್ಟರ್ನ ಭಾರ ಏನಿದೆಯೋ ಇದು ಹೆಚ್ಚು ಇರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತು. ಈ ಟ್ರ್ಯಾಕ್ಟರ್ ಮತ್ತು ಟ್ರ್ಯಾಕ್ಟರ್ ಚಾಲಿತ ಉಪಕರಣಗಳನ್ನು ಬಳಸೋದ್ರಿಂದ ಭೂಮಿ ಗಡಸಾಗ್ತದೆ ಅನ್ನುವಂಥದ್ದು ಅಲ್ಲಲ್ಲಿ ಕೇಳಿ ಬರ್ತಾ ಇರತಕ್ಕಂಥ ಒಂದು ಅಭಿಪ್ರಾಯ. ಇದು ನಿಜವ ಮತ್ತು ನಿಜವೇ ಆಗಿದ್ರೆ ಇದನ್ನು ಸರಿಪಡಿಸ್ತಕ್ಕಂಥದ್ದು ಹೇಗೆ? ಹೌದು, ಈಗಾಗಲೇ ನಾನು ಹೇಳಿದಾಗೆ ಈ ಟ್ರ್ಯಾಕ್ಟರ್ ಚಾಲಿತ ಯಂತ್ರಗಳು ಬಹಳಷ್ಟು ಭಾರ ಇರ್ತವೆ, ಟ್ರ್ಯಾಕ್ಟರ್ ಸಹ ಭಾರ. ಇದು ನಾವು ಭೂಮಿಯಲ್ಲಿ ಓಡಿಸಿದಾಗ ಭೂಮಿ ಗಡಸಾಕೋದು ಸರ್ವೇ ಸಾಮಾನ್ಯ. ಹಾಗಾಗಿ ಪ್ರತಿ ಹಂತದಲ್ಲೂ ಸಹ, ಪ್ರತಿ ವರ್ಷ ಆಗ್ಬೋದು ಅಥವಾ ಎರಡು ವರ್ಷ ಒಮ್ಮೆ ಆದರೂ ಭೂಮಿಯನ್ನು ಬಹಳ ಆಳಕ್ಕೆ ಉಳುಮೆ ಮಾಡಬೇಕಾಗ್ತದೆ. ಗಟ್ಟಿಪದ್ರೆ ಏನು ನಾವು ಭೂಮಿಗೆ ಕೆಳಗಡೆ ಆಗಿರ್ತದೆ ಅದನ್ನು ನಾವು ಒಡೆಯೋದ್ರಿಂದ ಸಾಕಷ್ಟು ನೀರು ಭೂಮಿಯಲ್ಲಿ ಹಿಂಗೋಗ್ತದೆ. ಇವನ್ನು ಕೆಲವರು ಹೇಳ್ತಾರೆ ಏನಂತಂದರೆ ಈ ಒಂದು ಎರೆಹುಳು ಆಗ್ಬೋದು ಅಂಥವೆಲ್ಲ ತುಂಬ ಹಾಳಾಗ್ತದೆ ಸರ್, ಅದೆಲ್ಲ ತಪ್ಪು, ಅದು ತಪ್ಪು. ಬಟ್ ಗಡ್ಸಾಗೋದಂತೂ ಇದೆ, ನಾನು ಒಪ್ತೇನೆ ಆ ಮಾತನ್ನು. ಅದನ್ನು ನಾವು ಸರಿಪಡಿಸ್ಕೊಳ್ಳಿಕ್ಕೆ ಆಳವಾಗಿ ಉಳುಮೆ ಮಾಡೋದು ಒಂದನೇ ಉಪಾಯ ಅದನ್ನು ಸರಿಪಡಿಸ್ಕೊಳ್ಳಿ. ಪ್ರತಿ ವರ್ಷ ಸಹ ಅಥವಾ ಎರಡು ವರ್ಷಕ್ಕೊಮ್ಮೆ ಆದರೂ ಆಳವಾಗಿ ಉಳುಮೆ ಮಾಡಬೇಕಾಗ್ತದೆ. ತಾವಾಗಲೇ ಏನು ಹೇಳಿದ್ರು ಸಬ್ ಸಾಯ್ಲರ್ ಅಂತ ಹೇಳಿ, ಹೌದು, ಅದನ್ನು ಬಳಕೆಯನ್ನು ಮಾಡಿಕೊಂಡು ಉಳುಮೆಯನ್ನು ಆಳವಾಗಿ ಮಾಡೋದ್ರಿಂದ ಏನು ಈ ಗಡ್ಸಾಗ್ತಕ್ಕಂಥ ಒಂದು ಸಮಸ್ಯೆ ಇದೆಯೋ ಇದನ್ನ ಪರಿಹರಿಸಬಹುದು ಅನ್ನುವಂಥದ್ದು. ಇನ್ನು ಈ ಕೃಷಿ ಯಂತ್ರೋಪಕರಣಗಳ ಬಳಕೆಗೆ ಸಂಬಂಧಪಟ್ಟ ಹಾಗೆ, ಅವುಗಳ ಪ್ರಯೋಜನಕ್ಕೆ ಸಂಬಂಧಪಟ್ಟ ಹಾಗೆ, ಅಂತಿಮವಾಗಿ ನಮ್ಮ ಕೃಷಿಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಮ್ಮ ಸರ್ಕಾರಗಳು ಸಹ ಸಾಕಷ್ಟು ಅವರಿಗೆ ಉಪಯೋಗಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಕೃಷಿ ಯಂತ್ರಧಾರೆ ಅಂತ ನಾವು ಈಗಾಗಲೇ ಕೇಳಿರ್ಬೋದು. ಕೃಷಿ ಯಂತ್ರಧಾರೆ ಅದರ ಮೂಲ ಉದ್ದೇಶ ಏನಂದ್ರೆ ಬಡ ರೈತರು, ಸಣ್ಣ ರೈತರು ಎಲ್ಲರೂ ಸಹ ಯಂತ್ರೋಪಕರಣ ಬಳಸಬೇಕು ಅನ್ನೋ ಒಂದು ಉದ್ದೇಶದಿಂದ ಪ್ರತಿ ಆರ್ಎಸ್ಕೆಗಳ ಮಟ್ಟದಲ್ಲಿ ಕೃಷಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಒಂದು ಕೃಷಿ ಯಂತ್ರಧಾರೆ ಕಾರ್ಯಕ್ರಮ ಇದೆ. ಸೊ ಅಲ್ಲಿ ನೀವು ಹೋಗ್ಬಿಟ್ಟು ನಿಮ್ಗೆ ಯಾವ ಕೃಷಿ ಯಂತ್ರ ಬೇಕು, ಯಾವ ಟೈಮಿಗೆ ಬೇಕು, ಎಷ್ಟೊತ್ತು ಬೇಕಾಗುತ್ತೆ ನಿಮಗೆ ಅಂತ ನೀವು ಮೊದಲೇ ರಿಜಿಸ್ಟರ್ ಮಾಡಿಸಿದ್ರೆ ಆ ಒಂದು ಟೈಮ್ಗೆ ನಿಮ್ಗೆ ಕರೆಕ್ಟ್ ಆಗಿ ಅಲ್ಲಿ ಕೃಷಿ ಯಂತ್ರ ಬಂದು ನಿಮ್ಮ ಮನೆ ಬಾಗಿಲಿಗೆ ಇರ್ತದೆ. ಅದನ್ನ ಉಪಯೋಗಿಸ್ಕೊಂಡು ನೀವು ಕೃಷಿಯನ್ನು ಮಾಡಬಹುದು. ಒಂದ್ಸಾರಿ ಮಾಡಿದ್ರು ಪ್ರತಿ ವರ್ಷನೂ ಸಹ ಅದನ್ನ ಮಾಡ್ತಾ ಇದ್ದಾರೆ, ಅದನ್ನ ಮಾಡ್ಕೋಬೇಕು. ಮತ್ತೆ ಸಬ್ಸಿಡೀಸ್, ಈಗಾಗಲೇ ಹೇಳಿದಾಗೆ ಕೃಷಿ ಇಲಾಖೆಯಿಂದ ಸಾಕಷ್ಟು ಸಬ್ಸಿಡಿಗಳು ಸುಮಾರು ಒಂದು ಯಂತ್ರೋಪಕರಣಗಳ ಮೇಲೆ ಬರ್ತಾ ಇದಾವೆ. ಅವುಗಳನ್ನೆಲ್ಲ ಸಹ ನಮ್ಮ ರೈತ ಬಾಂಧವರು ಪಡ್ಕೊಂಡು ಕೃಷಿಯಲ್ಲಿ ಯಂತ್ರೋಪಕರಣ ಹೆಚ್ಚೆಚ್ಚಿಗೆ ಬೆಳೆಸ್ಕೊಂಡು ತಮ್ಮ ಆದಾಯ ಹೆಚ್ಚಿಸ್ಕೋಬೇಕು, ಮತ್ತೆ ತಮ್ಮ ಸುತ್ತಮುತ್ತಲಿನವ್ರಿಗೂ ಸಹ ಈ ವಿಷಯಗಳನ್ನು ಹೇಳಬೇಕು, ಅವರ ಆದಾಯವೂ ಸಹ ಹೆಚ್ಚಾಗುತ್ತೆ. ಈ ರೀತಿಗೆ ಮಾಡೋದ್ರಿಂದ ಸಾಕಷ್ಟು ಅನುಕೂಲಗಳಿದ್ದಾವೆ. ಕೃಷಿಯಲ್ಲಿ ಇನ್ನೂ ಸಾಕಷ್ಟು ತರಕಾರಿಗಳು ಬೆಳಿಬಹುದು, ಇವರು ಸೊಪ್ಪು ಬೆಳಿಬಹುದು, ಮತ್ತೆ ಹೆಚ್ಚು ಹೆಚ್ಚಿನ ಆಹಾರ ಧಾನ್ಯಗಳನ್ನು ಸಹ ಬೆಳೆಸಿ ತಮ್ಮ ಒಂದು ಆದಾಯವನ್ನ ಮತ್ತು ಆರ್ಥಿಕ ಮಟ್ಟವನ್ನು ತಾವು ಹೆಚ್ಚಿಸ್ಕೋಬಹುದು ಅಂತ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಕೃಷಿ ಯಂತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ನಮ್ಮ ಕೃಷಿಕರಿಗೆ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನು ಸಂಪರ್ಕವನ್ನು ಮಾಡುವಂತದ್ದು ಹೇಗೆ? ನಾನು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇಲ್ಲಿ ನಮ್ಮ ಕಾರ್ಯಕರಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕನಾಗಿ ಅಲ್ಲಿ ಕೆಲಸ ಮಾಡ್ತಿದ್ದೇನೆ, ಅಲ್ಲಿಗಾದ್ರೂ ಬರ್ಬೋದು. ಇಲ್ಲಾಂದ್ರೆ ನನ್ನ ಮೊಬೈಲ್ ನಂಬರ್ ತಮ್ಗೆ ಹೇಳ್ತೇನೆ, ಅದನ್ನು ಯಾವುದೇ ಒಂದು ಸಂದರ್ಭದಲ್ಲೂ ಸಹ ನಮ್ಮ ರೈತ ಬಂಧುವರು ನನ್ನನ್ನು ಸಂಪರ್ಕ ಮಾಡ್ಬೋದು ಅಂತ ಹೇಳ್ತೇನೆ. ನನ್ನ ದೂರವಾಣಿ ಸಂಖ್ಯೆ 9481 3101289. ಒಳ್ಳೆಯದು ಡಾಕ್ಟರ್ ನಾರಾಯಣ ಸ್ವಾಮಿ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಯಂತ್ರಗಳ ಮಹತ್ವ ಮತ್ತು ಅವುಗಳಿಂದ ದೊರೆತಕ್ಕಂತಹ ಉಪಯೋಗಗಳ ಬಗ್ಗೆ ಬಹಳ ವಿವರವಾಗಿ, ಅದರಲ್ಲೂ ಕೂಡ ಈ ಒಂದು ಹಂಗಾಮಿಗೆ ಈಗ ಉಳುಮೆಗೆ ಏನೆಲ್ಲ ಯಂತ್ರಗಳು ಇದ್ದಾವೆ, ಎಷ್ಟರ ಮಟ್ಟಿಗೆ ನಾವು ಅದನ್ನು ಬಳಕೆಯನ್ನು ಮಾಡಿಕೊಳ್ಳಬೇಕು, ಅವುಗಳ ಬಳಕೆಯನ್ನು ಮಾಡುವ ಮೂಲಕ ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ ನಮ್ಮ ಕೇಳುಗರಿಗೆ ತಾವು ತಿಳಿಸಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕೃಷಿಯಲ್ಲಿ ಯಂತ್ರೋಪಕರಣಗಳ ಮಹತ್ವ ಈ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಟಿ ನಾರಾಯಣಸ್ವಾಮಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಬೆಳೆ ಉತ್ಪಾದನೆಯಲ್ಲಿ ಬೀಜೋಪಚಾರದ ಪ್ರಾಮುಖ್ಯತೆ ಹಾಗೂ ವಿಧಾನಗಳು ಈ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಡೀನ್ ಡಾ ವಾಸುದೇವನ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಇಲ್ಲಿಗೆ ಇಂದಿನ ಹಸಿರು ಸಿರಿ ಬಾನುಲಿ ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಹಸಿರು ಸಿರಿ ಬಾನುಲಿ ಸರಣಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ

ಈಗ ಕೇಳಿ ಸಿಪಾಯಿ ಚಿತ್ರದ ಗೀತೆ. ಗೀತೆ ಗಾಯಕರು ಎಸ್ ಜಾನಕಿ, ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖ. ಬಂದಾ